ರಾಜ ಮತ್ತು ವರ್ಕರ್ಸ್ ಕೆಲಸಗಾರರು ಅಂತ ಹೇಳ್ತೀವಿ ನಾವು. ಸೊ ಇವುಗಳಲ್ಲಿ ಅವು ಗೂಡು ಕಟ್ಟಬೇಕಂತಂದ್ರೆ ಕೆಲಸಗಾರರೇ ಕಟ್ತವೆ ನಾರ್ಮಲಿ, ಅದರಲ್ಲಿ ಮತ್ತೆ ವರ್ಕರ್ಸ್ ಅದರಲ್ಲಿ ಬೇರೆ ಬೇರೆ ಕ್ಯಾಸ್ಟ್ ಇರುತ್ತೆ ಸರ್. ಸೊ ಕಾವಲುಗಾರರು ಅಂತಲೂ ಇರ್ಬರ್ತದೆ, ನಸೂತೆ ಅಂತ ಕರಿತೀವಿ, ಮ್ಯಾಂಡಬ್ಲೇಟ್ ಟೈಪ್ ಅಂತ ಕರಿತೀವಿ, ವರ್ಕರ್ಸ್ ಅಂತೇಳಿ ಅವುಗಳು ಹೊರಗಡೆ ಹೋದ್ರೆ ಊಟ ತರ್ಲಿಕ್ಕೆ ಬೇಕಲ್ಲ ಸರ್. ಅವುಗಳೇನು ಊಟ ತರಲಿಕ್ಕೆ ಏನು ತಾವು ಬೇರೆ ಗೂಡಿನಲ್ಲಿರ್ತಕ್ಕಂಥ ಮೆಂಬರ್ಸಿಗೆ ಏನು ಊಟ ಕೊಡಬೇಕಲ್ಲ, ಆ ತರುವ ದೃಷ್ಟಿಯಲ್ಲಿ ಬೆಳೆಗಳನ್ನು ಬೇರುಗಳನ್ನು ತಿಂದು ನಾಶ ಮಾಡತಕ್ಕಂಥ ಇದು. ಉದಾಹರಣೆಗೆ ಹೇಳಬೇಕಂತಂದರೆ ಕಬ್ಬು, ಮುಖ್ಯವಾಗಿ ಕಬ್ಬು. ಕಬ್ಬು ನಾವು ನಾರ್ಮಲಿ ನಾಟಿ ಮಾಡಬೇಕಾದಾಗ ಏನು ಸೆಟ್ಸ್ ಅಂತ ಏನು ಹೇಳ್ತೀವಲ್ಲ ಗೆಣೆ ಅಂತ ತುಂಡುಗಳನ್ನು ನಾವು ಬೋದಿನ ಮೇಲೆ ಇಟ್ಟಾಗ ಎರಡು ಕಡೆ ನಾರ್ಮಲಿ ಕಟ್ ಮಾಡಿರ್ತಾರೆ ಅದು ತುಂಡನ್ನು. ಸೊ ಯಾವಾಗ ಈ ಥರ ತುಂಡುಗಳನ್ನು ನಾವು ಅದರಲ್ಲೂ ಮಸುಬು ಭೂಮಿಯಲ್ಲಿ ಬೆಳೆದಾಗ ಸ್ವಲ್ಪ ಹೆಚ್ಚಿನ ಬಾಧೆ ಕಂಡು ಬರ್ತದೆ. ಯಾಕಂತಂದರೆ ಎರಡು ಭಾಗ ಕಟ್ ಮಾಡೋದ್ರಿಂದ ಇದಕ್ಕೆ ತಿನ್ನಲಿಕ್ಕೆ ಈಜಿ ಆಗುತ್ತೆ. ಅದು ತಿಂದುಬಿಟ್ಟು ಸೊ ಗೂಡನ್ನು ಕಟ್ಟಲಿಕ್ಕೆ ಈ ಮಸುಬು ಭೂಮಿಯಲ್ಲಿ ಜಾಸ್ತಿ ಇದಾಗುತ್ತೆ, ಅನುಕೂಲ ಆಗ್ತದೆ. ಸೊ ಈ ರೀತಿಯಾಗಿ ಇನ್ನು ಇದು ಇನ್ಶಿಯಲಿ ಸರ್, ಯಾವಾಗ ತುಂಡುಗಳನ್ನು ಇಟ್ಟಾಗ. ಅದೇ ನಾವು ಸಸಿ ಬಂತು ಗಿಡವಾಯಿತು ಅಂತಂದ್ರೆ ಬೇರುಗಳನ್ನು ಕಟ್ ಮಾಡ್ತವೆ, ಯಾಕಂದ್ರೆ ಭೂಮಿಯಲ್ಲೇ ಇರ್ತವೆ, ಮೇಲಂತೂ ಬರೋದಿಲ್ಲ. ಈ ಕೆಲಸಗಾರರ ಜಾತಿ ಏನಿದೆಯಲ್ಲ ಭೂಮಿಯಲ್ಲಿ ಬೇರುಗಳನ್ನು ಕಡಿಯೋದ್ರಿಂದ ಆ ಒಂದು ಕ್ಲಂಪ್ ಅಥವಾ ಆ ಒಂದು ಗಿಡಗಳ ಸಂಖ್ಯೆ ಮೇಲೆ ಒಣಕ್ಯ ಅಂತ ಬರ್ತಾವ, ಒಣಕೊಂಡು ಕಂಪ್ಲೀಟ್ ಡ್ರೈ ಆಗ್ಬಿಟ್ಟು ಸತ್ತೋಗ್ಬಿಡುತ್ತೆ ಸರ್ ಆ ಥರ ಗಿಡಗಳು. ಸೊ ಈ ರೀತಿಯಾಗಿ ಏನು ಕಬ್ಬಿನಲ್ಲಿರ್ಬೋದು, ಏನು ಇನ್ನೊಂದು ಹತ್ತಿಯಲ್ಲಿರ್ಬೋದು, ನಮಗೆ ತೋಟಗಾರಿಕೆ ಬೆಳೆಗಳಿರ್ಬೋದು, ಯಾವುದೇ ಇರ್ಬೋದು ಸರ್. ಸೊ ನಾರ್ಮಲಿ ಯಾವ ಬೆಳೆ ಎಲ್ಲ ಬಹುಮುಖ್ಯ ಬೆಳೆಗಳಲ್ಲೂ ಸಹಿತ ಇದು ಬರ್ತಕ್ಕಂಥ ಚಾನ್ಸಸ್ ತುಂಬ ಇದೆ. ಏನು ಯಾವ ಬೆಳೆ ಹೆಚ್ಚಿನ ನೀರು ಕೊಡ್ತೀವಿ ನೋಡಿ, ಭತ್ತಕ್ಕಿರ್ಲಿಕ್ಕಿಲ್ಲ, ಬಾಳೆಗಿರ್ಲಿಕ್ಕಿಲ್ಲ, ಇಂಥ ಬೆಳೆಗಳಿಗೆ ಸ್ವಲ್ಪ ಕಡಿಮೆ. ಆದರೆ ಯಾವ ಬೆಳೆಯು ಹೆಚ್ಚಿನ ದಪ್ಪ ಏನು ಬೇರುಗಳನ್ನು ಉಳ್ತಕ್ಕಂಥ ಬೆಳೆ ಬಹುವಾರ್ಷಿಕ ಬೆಳೆಗಳಲ್ಲಿ ಸ್ವಲ್ಪ ಜಾಸ್ತಿ ಕಾಟ ಉಂಟು ಮಾಡುತ್ತೆ. ಸುಮಾರಾಗಿ ಹೇಳಬೇಕಂತಂದರೆ ಇದು ಬಹುಮುಖ್ಯ ಬೆಳೆಗಳಲ್ಲಿ ಏನಿಲ್ಲ ಅಂತಂದರೆ ಒಂದು 30-40% ಹಾನಿ ಮಾಡ್ತಕ್ಕಂಥ ಒಂದು ಅಂದಾಜು ಇದೆ. ಈಗ ರೈತರು ಭೂಮಿಯನ್ನು ಒಂದು ಬೆಳೆಗೆ ಹೋಗ್ತಿರ್ತಾರೆ, ಆದರೆ ಅಲ್ಲಿ ಗೆದ್ದಲು ಕಾಟ ಇರೋದಿಲ್ಲ. ಹೌದು, ಮುಂದೆ ಒಂದೇಳೆ ಮುಂದೆ ಗೆದ್ದಲು ಕಾಟ ಬರುತ್ತೆ, ಅದನ್ನು ಮುಂಚಿತವಾಗಿ ಹತೋಟಿಯನ್ನು ಮಾಡಬೇಕಾಗಿತ್ತು ಅಥವಾ ಪಕ್ಕದ ಹೊಲದಲ್ಲಿ ಗೆದ್ದಲು ಕಾಟ ಇತ್ತು ಅಂತಂದಾಗ ಪಕ್ಕದಲ್ಲಿದ್ದಂಥ ರೈತ ಏನು ಒಂದು ಮುನ್ನೆಚ್ಚರಿಕೆನ ತಗೊಂಡು ಬೆಳೆಗಳಿಗೆ ಹೋಗಬೇಕು ಅಥವಾ ಏನಾದರೂ ಸಾಯಿಲ್ ಟ್ರೀಟ್ಮೆಂಟ್ ಮಾಡಬೇಕಾ, ಬರಲಾರ್ದಂತೆ ಮುನ್ನೆಚ್ಚರಿಕೆಗಳು ಬರಲಾರ್ದಂಗೆ ಮಾಡ್ಬೇಕಂತಂದ್ರೆ ಮೊಟ್ಟ ಮೊದಲನೇದಾಗಿ ಹೊಲವನ್ನು ಕ್ಲೀನ್ ಇಡತಕ್ಕಂಥದ್ದು ಮುಖ್ಯ. ಕ್ಲೀನ್ ಅಂತಂದರೆ ಸದಿ ತೆಗಿಬೇಕು ಅಂತಲ್ಲ, ನಾರ್ಮಲಿ ನಮ್ಮ ರೈತರು ಹೊಲವನ್ನು ಏನು ಮಾಡ್ತಾರೆ ಅಂತಂದರೆ ಕಟ್ಟಿಗೆಗಳನ್ನು ಬದುಗಳ ಮೇಲೆ ಇಡ್ತಾರೆ ಸರ್. ಹೌದು, ಬದುಗಳ ಮೇಲೆ ಇಡ್ತಾರೆ ಅಥವಾ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕುಪ್ಪೆ ಹಾಕ್ಬಿಟ್ಟು ಎಲ್ಲವನ್ನ ಹಾಗೆ ಕೊಳಿಲಿಕ್ಕೆ ಬಿಟ್ಟಿರ್ತಾರೆ. ಸೊ ನಾವು ಸರಿಯಾಗಿ ಕೊಳಕ್ಕೆ ವೈಜ್ಞಾನಿಕವಾಗಿ ಕೊಳಿಲಿಕ್ಕೆ ಏನು ಆಸ್ಪದ ಮಾಡಿಕೊಡಲ್ವೋ ಅಂಥ ಇದು ಪದಾರ್ಥಗಳಲ್ಲಿ ಇದನ್ನು ತಿನ್ಲಿಕ್ಕೆ ಬರುತ್ತೆ. ಇನ್ನು ಹೇಗೆ ಬರುತ್ತೆ ಅಂತಂದರೆ ನಾರ್ಮಲಾಗಿ ಮಳೆ ಬಿದ್ದಾಗ ಈ ಏನು ಕೆಲಸಗಾರರಿರ್ಬೋದು ಇವೆಲ್ಲ ಹೊರಗಡೆ ಬರ್ತಾವೆ ಸರ್. ಯಾಕಂದರೆ ಮಳೆ ನೀರು ಭೂಮಿಯಲ್ಲಿ ಹೋದಾಗ ಇವುಗಳಿಗೆ ಡಿಸ್ಟರ್ಬ್ ಆಗಿಬಿಟ್ಟು ಮಳೆ ನೀರು ಬರ್ತದೆ. ಅದಕ್ಕೆ ನಾವು ಲೈಟ್ ಹುಳ ಅಂತಲೂ ಕರಿತೀವಿ. ಲೈಟ್ ಹುಳ ಫಸ್ಟ್ ಮೊದಲ ಮಳೆ ಆದಾಗ ಬಂದ್ಬಿಡ್ತಿರ್ತವೆ. ಹೌದ್ರಿ. ಸೊ ಆ ರೀತಿ ಹುಳುಗಳು ಬಂದಾಗ ಇವು ಕೆಲವೊಮ್ಮೆ ಹಾರ್ಕೊಂಡೋಗಿ ಬೇರೆ ಪ್ರದೇಶದಲ್ಲೂ ಸಹಿತ ಮತ್ತೆ ಮುಂದಿನ ಅಂದರೆ ಹೊಸದಾಗಿ ಈ ಗೂಡು ಕಟ್ಟತಕ್ಕಂಥ ಚಾನ್ಸಸ್ ಇರುತ್ತೆ. ಸಂತತಿ ಹಂಗೆ ಕಂಟಿನ್ಯೂ ಆಗೋ ಚಾನ್ಸ್ ಇರುತ್ತೆ. ಇನ್ನು ತಾವು ಕೇಳಿದ ಪ್ರಶ್ನೆಗೆ ಆಗಲೇ ಹೇಳಿದೆ ನಾನು. ಸೊ ಬದುಗಳ ಮೇಲೆ ಯಾವುದೇ ಕಸ ಕಡ್ಡಿ ಆಯಿತು, ಯಾವುದೇ ಏನು ಅನುಪಯುಕ್ತ ವಸ್ತುಗಳನ್ನು ಅನ್ಸೈಂಟಿಫಿಕ್ ವೇ ಅಲ್ಲದೇ ಹಾಗೆ ಬಿಸಾಕೋದಾದ್ರಿಂದ ಇದ್ರ ಬರುತ್ತೆ. ಇನ್ನೊಂದು ಕಾರಣ ಅಂತಂದರೆ ಸರಿಯಾಗಿ ಕೊಳೆತಿರ್ತಕ್ಕಂಥ ಗೊಬ್ಬರವನ್ನು ಉಪಯೋಗ ಮಾಡಿದ್ರೆ ಗೆದ್ದಲದ ಬಾಧೆ ಕಡಿಮೆ ಬರುತ್ತೆ. ಕೆಲವರು ಏನು ಮಾಡ್ತಾರೆ, ಅರ್ಧಂಬರ್ಧ ಕೊಳೆತಿರ್ತಕ್ಕಂಥ ಗೊಬ್ಬರವನ್ನು ತಂದರೂ ಸಹಿತ, ಯಾಕಂದರೆ ಇದು ಮೊದಲನೇದಾಗಿ ಸಾವಯವ ಪದಾರ್ಥವನ್ನು ತಿಂದು ಬೆಳೀತಕ್ಕಂಥ ಒಂದು ಕೀಟ. ಹಾಂ, ನಾವು ಅರ್ಧಂಬರ್ಧ ಕೊಳೆತಿರ್ತಕ್ಕಂಥ ಸಾವಯವ ಪದಾರ್ಥವನ್ನು ಚೆಲ್ಲಿದರೆ ಅದಕ್ಕೆ ಬಂದು ಅಟ್ರಾಕ್ಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ. ಅದರಲ್ಲೂ ನಾವು ಡಿಸ್ಟರ್ಬೆನ್ಸ್ ಮಾಡಿಲ್ಲ ಅಂತಂದರೆ ಹೆಚ್ಚಿನ ಅಚ್ಚು ಅಂದರೆ ನಾವು ಏನು ಗಳೆ ಹೊಡೆದಾಗಲಿ ಕುಂಟೆ ಹೊಡೆದಾಗಲಿ ಮಾಡಿಲ್ಲ ಅಂತಂದರೆ ಸ್ವಲ್ಪ ಹೆಚ್ಚಿಗೆ ಬಾಧೆ ಕಂಡು ಬರ್ತಕ್ಕಂಥದ್ದು ಇರುತ್ತೆ. ಇನ್ನು ಈಗ ಹೆಚ್ಚಿನ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಬೆಳೆಗಳೂ ಅದಾವೆ. ಈಗ ಕಬ್ಬು ತಗೊಳ್ರಿ, 4-5 ತಿಂಗಳಾದ್ಮೇಲೆ ನಾವು ಒಳಗಡೆ ಹೋಗೋದು ಕಷ್ಟ. ಅಂಥ ಇದರಲ್ಲಿ ಕಬ್ಬಿಗೂ ಜಾಸ್ತಿ ನೀರು ಕೊಡ್ತೀವಿ ನಾವು, ಸ್ವಲ್ಪ ತಂಪಾಗಿರ್ತದೆ, ಒಳಗಡೆ ಬಿಸಿಲು ಬೀಳೋದಿಲ್ಲ, ಹಿಂಗಾಗಿ ಇದಕ್ಕೆ ಅನುಕೂಲಕರ ವಾತಾವರಣ. ಸೊ ಅದು ಕಬ್ಬು ಮಸುಬು ಭೂಮಿಯಲ್ಲಿ ಏನು ಬೆಳೆದ್ಬಿಟ್ರೆ ಇನ್ನು ಬಹಳಷ್ಟು ಬಾಧೆ ಉಂಟು ಮಾಡ್ತಕ್ಕಂಥದ್ದು. ಅಂದ್ರೆ ಇದು ಯಾವುದು ಒಂದು ಬಹಳಷ್ಟು ಡೀಪ್ ರೂಟೆಡ್ ಹಾರ್ಟಿಕಲ್ಚರ್ ಕ್ರಾಪ್ ಅಥವಾ ಈಗ ಶಾಲೋ ರೂಟೆಡ್ ಪ್ಲಾಂಟ್ ಅಲ್ಲಿ ಜಾಸ್ತಿ ಬರುತ್ತಂತೀರಾ ಅಥವಾ ಡೀಪ್ ರೂಟೆಡ್ ಬೆಳೆಗಳಲ್ಲಿ ಜಾಸ್ತಿ? ಡೀಪ್ ರೂಟೆಡ್ ಬೆಳೆಗಳಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು ಜಾಸ್ತಿ ಬರುತ್ತೆ. ಅದು ಡೀಪ್ ರೂಟೆಡ್ ಬಹು ವಾರ್ಷಿಕ ಬೆಳೆ ಇನ್ನೂ ಜಾಸ್ತಿ ಇರುತ್ತೆ, ಇನ್ನೂ ಜಾಸ್ತಿ. ಹೌದ್ರಿ, ಈಗ ಒಮ್ಮೆ ನೋಡ್ತೀವಿ ನಾವು ಗಿಡಗಳೆಲ್ಲ ಹಂಗೆ ಚೆನ್ನಾಗಿರ್ತಾವೆ, ನಿಂತಿರ್ತಾವೆ, ಚೆನ್ನಾಗಿ ಬೆಳೆದಂತ ದೊಡ್ಡ ದೊಡ್ಡ ಗಿಡಗಳಿಗೆಲ್ಲ ಭೂಮಿಯಿಂದ ಹಿಡಿದು ಅದಕ್ಕೆಲ್ಲ ಗಿಡ ಕೊಂಬೆಗೆಲ್ಲ ಮಣ್ಣು ಅಂಟ್ಕೊಂಡಿರುತ್ತೆ, ಹಂಗೆ ಇರುತ್ತೆ. ಹೌದ್ರಿ, ಆ ರೀತಿ ಅಂಟ್ಕೊಂಡಾಗ ಗಿಡಗಳಿಗೆಲ್ಲ ತೋಟಗಾರಿಕೆ ಬೆಳೆಗಳಿಗೆಲ್ಲ ಬಂದಾಗ ಅದು ಹಾನಿ ಆಗತ್ತಂತೀರ? ಆಗುತ್ತೆ ಸರ್, ಡೆಫಿನೆಟ್ಲಿ. ಕ್ರಮೇಣವಾಗಿ ಏನಾಗುತ್ತೆ ಅಂತಂದ್ರೆ ಅದನ್ನ ನಾವು ಅನ್ಕೊಂಡಿರ್ತೀವಿ ಏನೋ ಗಿಡ ಸ್ವಲ್ಪ ಮಣ್ಣು ಹತ್ತಿದೆ ಅಂತ ನಾವೆಲ್ಲ ನೋಡ್ತೀವಿ ಸರ್. ಈಗ ಸಿಟಿಯಾಗೆಲ್ಲ ಈಗ ತೆಂಗಿನ ಗಿಡ ಇರ್ತದ, ತೆಂಗಿನ ಗಿಡಕ್ಕೂ ಸತ್ಯ ಹತ್ತಿರ್ತದ, ಮಾವಿನ ಗಿಡಕ್ಕೂ ಸತ್ಯ ಹತ್ತಿರ್ತದೆ, ಇಲ್ಲಿ ಬಿಡಪ್ಪ ಏನೋ ಹತ್ತದ ಬಿಡ ಅಂತ ಸುಮ್ಮನೆ ತಾಕ್ಷಾರ ಮಾಡ್ತೀವಿ ನಾವು. ಅದೇನಾಗುತ್ತಂದ್ರೆ ಆ ತೊಗಟೆ ಏನ್ ಮೇಲೆ ಇರ್ತದಲ್ಲ ಅದನ್ನ ತಿನ್ನೋದ್ರಿಂದ ಅದಕ್ಕೆ ವೀಕ್ನೆಸ್ ಆಗುತ್ತೆ, ಗಿಡಗಳಿಗೆ ವೀಕ್ನೆಸ್ ಆಗುತ್ತೆ, ಶಾಖ ತಾಕಬಹುದು ಅಥವಾ ಸ್ಟ್ರೆಂತ್ ಇರಲಾರ್ದ ಹೋಗ್ಬೋದು. ಕ್ರಮೇಣವಾಗಿ ಇದು ವೀಕ್ ಆಕೆಂತ ಹೋಗಿ ಒಣಗೋ ಚಾನ್ಸಸ್ ತುಂಬಾ ಇರುತ್ತೆ ಸರ್, ವೀಕ್ ಆಗಿ ಕಾಣುತ್ತೆ. ಹಿಂಗಾಗಿ ನಾವು ಯಾವುದೇ ಗಾರ್ಡನ್ ಅಲ್ಲಿ ನೋಡ್ರಿ ಸರ್, ನೆಗ್ಲೆಕ್ಟೆಡ್ ಯಾವ್ದಾರ ಟ್ರೀಸ್ ಇತ್ತಂದ್ರೆ ಸ್ವಲ್ಪ ಇವುಗಳೆಲ್ಲ ಬಾಧೆ ಉಂಟಾಗಿರುತ್ತೆ. ಈಗ ಒಣಗಿದಂತ ಗಿಡಗಳಿದ್ರು ಅದಕ್ಕೂ ಅಟ್ಯಾಕ್ ಆಗಿಬಿಟ್ಟಿರ್ತದೆ. ಹೌದು, ಒಣಗಿದಂತ ಗಿಡಗಳಿರ್ತಾವ. ಹೌದು, ಯಾಕಂತಂದ್ರೆ ಡಿಸ್ಟರ್ಬೆನ್ಸ್ ಇಲ್ಲ, ಒಣಗಿದ ಗಿಡ ಎಲ್ಲಿ ಸಾವಯವ ಪದಾರ್ಥ ಸಿಗುತ್ತೆ, ಸೆಲ್ಯುಲೋಸ್ ಕಂಟೆಂಟ್ ಜಾಸ್ತಿ ಇದೆ ಅಂತಂದ್ರೆ ಅದನ್ನು ತಿಂತಕ್ಕಂಥ ಪ್ರಸಕ್ತಿ ಸಿಕ್ಕೇ ಬಿಡುತ್ತೆ ಅದಕ್ಕೆ. ಹಿಂಗಾಗಿ ಹೆಚ್ಚಿನ ಬಾಧೆ ಉಂಟು ಮಾಡುತ್ತೆ. ಈಗ ಗೊರಲೆ ಬರ್ತಕ್ಕಂಥ ಪ್ರದೇಶದಲ್ಲಿ ಏನು ಮುನ್ನೆಚ್ಚರಿಕೆ? ನೀವು ಹೇಳಿದ್ರೆ ಈಗ ಭೂಮಿಯನ್ನು ಸ್ವಚ್ಛವಾಗಿಡಬೇಕು, ಕೊಳೆದಂಥ ಪದಾರ್ಥ ಅರ್ಧಬರ್ಧ ಕೊಳೆದಂಥ ಪದಾರ್ಥ ಉಪಯೋಗ ಮಾಡಬಾರ್ದು, ಜೊತೆಗೆ ಅದನ್ನು ಸರಿಯಾಗಿ ಕಳಿವಾಗೆ ಮಾಡಿ ಅದನ್ನು ಸರಿಯಾಗಿ ಸಾವಯವ ವಸ್ತುಗಳು ಯಾವುದಾದ್ರು ಸಸ್ಯದ ಅವಶೇಷಗಳನ್ನು ಚೆನ್ನಾಗಿ ಸಂಗ್ರಹಣೆ ಮಾಡಿ ಸೈಂಟಿಫಿಕ್ ಆಗಿ ಸಂಗ್ರಹ ಮಾಡಿ ಅದನ್ನು ಕೊಳಿಸ್ಬೇಕಂತಕ್ಕಂಥ ವಿಚಾರ. ಇದನ್ನು ಮಾಡಿದಾಗ ಕೆಲವೊಮ್ಮೆ ಏನಾದರೂ ಸಾಯಿಲ್ ಟ್ರೀಟ್ಮೆಂಟ್ ಮಾಡಬಹುದು ಅಥವಾ ಹೇಗೆ ಮಣ್ಣಿಗೆ ಏನೋ ಉಪಚಾರ ಮಾಡಲಿಕ್ಕೆ ಸಾಧ್ಯತೆ ಇದೆ? ಇಲ್ಲ ಸರ್, ಮಣ್ಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇತ್ತು ಅಂತಕ್ಕಂಥದ್ದು ಏನಾದ್ರೂ ಇತ್ತಪ್ಪ ಅಂದ್ರೆ ಮಣ್ಣಿಗೆ ಏನು ಉಪಚಾರ ಮಾಡಬೇಕಾಗತ್ತಾ? ಮಣ್ಣಿಗೆ ಉಪಚಾರ ಮಾಡ್ಲಿಕ್ಕೆ ಇದೆ ಸರ್, ಬಟ್ ಆದ್ರೆ ತುಂಬಾ ಕಷ್ಟ, ಪ್ಲಸ್ ಬಹಳ ವೆಚ್ಚ ಆಗುತ್ತೆ ತುಟ್ಟಿ ಆಗ್ತದೆ ರೈತರಿಗೆ. ಮಾಡ್ತಕ್ಕಂಥದ್ದು ನಾವು ಹೇಳ್ತಕ್ಕಂಥ ಸಮಂಜಸ ಅಲ್ಲ, ಮಾಡ್ತಕ್ಕಂಥದ್ದು ಇಷ್ಟೇ. ಎಲ್ಲಾದ್ರೂ ಬದುಗಳ ಮೇಲೆ ಗಿಡದ ಕೆಳಗಡೆ ನಮ್ಮ ರೈತರು ಏನಾಗುತ್ತೆ ಅಂತಂದ್ರೆ ಒಂಥರ ನೋಷನ್, ಗೆದ್ದಲಿದೆ ಅಂತಂದ್ರೆ ನಾಗಪ್ಪ ಇದ್ದಾನೆ ಅಂತ ತಿಳ್ಕೊಂಡು ಆ ತರ ಬಿಟ್ಬಿಡೋದಾಗತ್ತೆ. ನಾಗಪ್ಪ ಇರ್ತಾನೋ ಇಲ್ಲೋ ಗೊತ್ತಿಲ್ಲ, ನಾವು ಯಾರು ಟೆಸ್ಟ್ ಮಾಡಕ್ ಹೋಗುದಿಲ್ಲ, ಬಟ್ ಗೆದ್ದಲಿಂದ ಹಾನಿ ಆಗೋದಂತ ಖಚಿತ. ಸೊ ಆ ರೀತಿಯಾಗಿ ಅದನ್ನ ಗೆದ್ದಲನ್ನ ನಿರ್ನಾಮ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಸರ್. ಇಲ್ಲಾಂದ್ರೆ ಅದನ್ನ ಹಾಗೆ ಬಿಟ್ರೆ ಸ್ಪ್ರೆಡ್ ಆಗುತ್ತೆ ವಿನಃ ಕಡಿಮೆ ಆಗ್ತಕ್ಕಂಥದ್ದಂತ ಇಲ್ಲ. ಇನ್ನು ಅಲ್ಲಿ ಬದುಗಳ ಮೇಲೆ ಇರ್ಬೋದು, ಗಿಡದ ಕೆಳಗಿರ್ಬೋದು, ಸುತ್ತಮುತ್ತಲು ಎಲ್ಲೇ ಇರಲಿ ಗೆದ್ದಲನ್ನ ಹುತ್ತ ಏನಿರುತ್ತಲ್ಲ ಅದನ್ನ ದಯವಿಟ್ಟು ನಾವು ನಾಶ ಮಾಡ್ತಕ್ಕಂಥದ್ದು ಸೂಕ್ತ. ಅದನ್ನ ನಾಶ ಮಾಡ್ಬೇಕಂತಂದ್ರೆ ಎರಡು ವಿಧ ಇದೆ. ಒಂದು ನಾವು ಮ್ಯಾನ್ಯುವಲಿ ಮಾಡಬಹುದು. ಮ್ಯಾನ್ಯುವಲಿ ಅಂತಂದ್ರೆ ಏನು, ಪಿಕ್ಯಾಕ್ಸ್ ತಗೊಂಡು ಒಂದು ಹುತ್ತ ಬೆಳೆದಿರ್ತದೆ, ಅದು ಗೆದ್ದಲು ಹುತ್ತು ಅದನ್ನೆಲ್ಲ ಸರಿಯಾಗಿ ಕಟ್ ಮಾಡಿ ಗುದ್ದಲಿಂದ ಹಾಕಿ ಎಲ್ಲ ಸ್ಮ್ಯಾಶ್ ಮಾಡ್ಬೇಕು. ಸ್ಮ್ಯಾಶ್ ಮಾಡ್ಬೇಕು ಎಲ್ಲ ಕಂಪ್ಲೀಟ್, ಅದನ್ನ ನಿರ್ನಾಮ ಮಾಡ್ಬೇಕು. ಎಲ್ಲವರೆಗೂ ನಿರ್ನಾಮ ಮಾಡ್ಬೇಕಂತಂದ್ರೆ ಭೂಮಿಯಲ್ಲಿ ನಾವು ತೆಗೆದ ಮೇಲೆ ಭೂಮಿ ಮಟ್ಟದಕ್ಕಿಂತ ಆಲ್ಮೋಸ್ಟ್ ಒಂದು 1 ಫೀಟ್ 2 ಫೀಟ್ ಒಳಗಡೆ ಒಂದು ರಾಯಲ್ ಚೇಂಬರ್ ಅಂತ ಕರಿತೀವಿ, ಫಂಗಲ್ ಗಾರ್ಡನ್, ಒಂದು ಶಿಲೀಂಧ್ರ ಗಾರ್ಡನ್ ಬೆಳೆದಿರುತ್ತೆ ಸರ್. ಆ ಶಿಲೀಂಧ್ರ ಗಾರ್ಡನ್ನೇ ಅಲ್ಲಿ ಒಳಗಡೆ ಇರತಕ್ಕಂಥ ಮರಿಗಳಿಗೆ ಊಟ. ಸೊ ಅದು ಡಿಟರ್ಮೈಸಿಡ್ ಫಂಜೆ ಅಂತ ಕರಿತೀವಿ ನಾವು. ಆಮೇಲೆ ಅದನ್ನು ನಾಶ ಮಾಡ್ಬೇಕು. ಮತ್ತೆ ಒಳಗಡೆ ರಾಣಿ, ಒಂದು ರಾಣಿ ಇರ್ತದೆ, ಆ ರಾಣಿನ ಕಂಪ್ಲೀಟ್ ರಿಮೂವ್ ಮಾಡೋತನ ನಾವು ಅದನ್ನ ಕಂಪ್ಲೀಟ್ ಅಂತ ಆಗಲ್ಲ. ಮತ್ತೆ ಬೆಳೀತು, ಯಾಕಂತಂದ್ರೆ ರಾಣಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಅದು 20 ವರ್ಷ ಬದುಕುತ್ತೆ ಸರ್. ಏನಿಲ್ಲ ಅಂದ್ರೆ ಒಂದು 15-18 ವರ್ಷಗಳ ಕಾಲ ದಿನಕ್ಕೆ ಏನಿಲ್ಲ ಅಂದ್ರೂ 1,000 ತತ್ತಿಗಳನ್ನು ಇಡ್ತಕ್ಕಂತ, ಕನಿಷ್ಠ ಅಂದ್ರೂ 1,000 ತತ್ತಿಗಳನ್ನು ಇಡುತ್ತೆ ದಿನಕ್ಕೆ. ಇಮ್ಯಾಜಿನ್ ಮಾಡ್ರಿ, 15 ವರ್ಷ ತತ್ತಿ ದಿನಕ್ಕೆ ಒಂದು 1,000 ತತ್ತಿ ಅಂತಂದ್ರೆ ಎಷ್ಟು ಸಂಖ್ಯೆ ಬೆಳೆಯುತ್ತೆ ಒಂದು ರಾಣಿ ಅಂತಂದ್ರೆ ನಾವು ಅಂದಾಜು ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಗದ್ದಲನ್ನ ನಿರ್ನಾಮ ಮಾಡೋದ್ರಿಂದ ಮೊದಲೇ ಅಂದ್ರೆ ರಾಣಿಯನ್ನ ಕಂಪ್ಲೀಟ್ ರಿಮೂವ್ ಮಾಡ್ಬೇಕು, ರಾಯಲ್ ಚೇಂಬರ್ ಚೇಂಜ್ ಮಾಡ್ಬೇಕು. ಅದು ಮಾಡಿದ ಮೇಲೆ ನೀವೇನಾದ್ರೂ ಕೆಮಿಕಲ್ ನ ಬಕೆಟ್ ನಲ್ಲಿ ಕಲ್ಸ್ಕೊಂಡ್ಬಿಟ್ಟು ಅದಕ್ಕೆ ಅದನ್ನ ಕಂಪ್ಲೀಟ್ ಕೆಮಿಕಲ್ ಒದ್ದೆ ಮಾಡ್ಬೇಕು. ಹೌದು, ಕಂಪ್ಲೀಟ್ ಒದ್ದೆ ಮಾಡ್ಬೇಕು. ಸೊ ಇದು ಮೆಕ್ಯಾನಿಕಲಿ. ಇನ್ನು ಸಪೋಸ್ ಇಲ್ಲ ನಾನು ಅದನ್ನ ಇದನ್ ಮಾಡಲ್ಲ ಅಂತಂದ್ರೆ ಕೆಮಿಕಲ್ಸ್ ಹಾಕ್ಬಹುದು ಸರ್. ಈಗ ಹುತ್ತ ಇರುತ್ತೆ, ಹುತ್ತುಗಳಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ನಾ ಕೆಮಿಕಲ್ ಒಳಗೆ ಹಾಕ್ತೀನಿ ಹಾಕೋಕಿನ ಮುಂಚೆ ಅಂತಂದ್ರೆ ಆ ಬಿರುಕುಗಳ ಸಂದಗಳನ್ನ ಸ್ವಲ್ಪ ಕೆಸರನ್ನ ತಗೊಂಡು ಮುಚ್ಚಬೇಕು, ಯಾಕಂದ್ರೆ ಹಾಕಿದ ಕೆಮಿಕಲ್ ಸೋರಿ ಹೋಗ್ಬಾರ್ದು. ಇನ್ನು ಕೆಮಿಕಲ್ ಯಾವ್ದು ಹೇಳ್ತೀವಿ ನಾವು ಅಂತಂದ್ರೆ ಕ್ಲೋರೋಪೈರಿಫಾಸ್ ಸರ್. ಇದು ಸ್ವಲ್ಪ ಲಾಂಗ್ ರೆಸಿಡ್ಯುವಲ್ ಇಫೆಕ್ಟ್ ಇರತಕ್ಕಂತ ಒಂದು ಕೆಮಿಕಲ್ ಕ್ಲೋರೋಪೈರಿಫಾಸ್ 20 EC ಅಂತಾನ. ಅದನ್ನ 2.5 ml ಪ್ರತಿ ಲೀಟರ್ ನೀರಿಗೆ ಒಂದು ಬಕೆಟ್ ನಲ್ಲಿ, ಒಂದು ಬಕೆಟ್ಗೆ ಒಂದು 15 ಲೀಟರ್ ಬಕೆಟ್ ಅಂತ ಇಟ್ಕೊಳ್ಳಿ, 2.5 ಲೀಟರ್ ತರ. ಒಂದು ಲೀಟರ್ಗೆ ಆ ತರ ಹಾಕೊಂಡು ಅಂದ್ರೆ ಒಂದ್ ಲೀಟರ್ಗೆ ಎರಡೂವರೆ ಎಂ ಎಲ್ ಹಾಕ್ಬೇಕು, ಎರಡೂವರೆ ಹೌದ್ರಿ. ಅದನ್ನ ಬಕೆಟ್ ತುಂಬಾ ಕೆಮಿಕಲ್ ನಾವೇನ್ ಕಲ್ಸ್ಕೊಂಡಿರ್ತೀವಲ್ಲ ಅದನ್ನ ಒಂದು ಹುತ್ತಕ್ಕೆ ಹಾಕ್ಬೇಕು, ಮೇಲೆ ಏನು ಹೋಲ್ಸ್ ಇರ್ತಾವಲ್ಲ ಸರ್, ಆ ತೂತದಿಂದ ಹಾಕ್ಬಿಟ್ಟು ಹೊರಗೆ ಸೋರೆ ಹೋಗ್ಲಾರ್ದಂಗ ಮುಂಚೆ ನಾವು ಕೆಸರಿಂದ ಮುಚ್ಚಿರ್ಬೇಕು. ಇದನ್ನ ಹಾಕೋದ್ರಿಂದ ಕಂಪ್ಲೀಟ್ ಒಳಗಡೆ ಅದು ತೇವ ಆಗ್ಬಿಟ್ಟು ರಾಣಿಯಿಂದ ಹಿಡಿದು ಕಂಪ್ಲೀಟ್ ಎಲ್ಲಾ ಸಂಖ್ಯೆಗಳು ಎಲ್ಲಾ ಏನು ಕೀಟಗಳು ಸಹಿತ ಸತ್ತೋಗ್ತಾವೆ ಬರಲಿ. ಸೊ ಇದು ಒಂದು ಸರ್. ಇಲ್ಲ ಅಂತ ಸಹಿತ ನಾವು ಅಲ್ಯೂಮಿನಿಯಂ ಫಾಸ್ಫೈಡ್ ಸಿಗುತ್ತೆ, ಸ್ವಲ್ಪ ಹೇರಳವಾಗಿ ಸಿಗ್ತಕ್ಕಂಥದ್ದಲ್ಲ, ಯಾಕಂದ್ರೆ ರೆಸ್ಟ್ರಿಕ್ಟೆಡ್ ಯೂಸು, ನಾವು ಸ್ಟೋರೇಜ್ ನಲ್ಲಿ ಯೂಸ್ ಮಾಡ್ತೇವೆ, ಹೌದು ವಿಗ್ರಹಣದಲ್ಲಿ ಅಷ್ಟೇ ನಾವು ಉಪಯೋಗ ಮಾಡ್ಲಿಕ್ಕೆ ಅನುಮತಿ ಇದೆ. ಆದ್ರೂ ಈ ತರ ಪರಿಸ್ಥಿತಿ ಇದೆ, ಟರ್ಮೈಟ್ ಡ್ಯಾಮೇಜ್ ಇದೆ ಅಂತಂದ್ರೆ ಸೆಲ್ಫಾಸ್ ಟ್ಯಾಬ್ಲೆಟ್ ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತ ಸಿಗುತ್ತೆ. ಇದು ಒಂದು ಟ್ಯಾಬ್ಲೆಟ್ 3 ಗ್ರಾಮ್ ಇರುತ್ತೆ ಸರ್. ಒಂದು ಚದರ ಮೀಟರ್ ಹುತ್ತಕ್ಕೆ ಒಂದರಂತೆ, ಒಂದು ಟ್ಯಾಬ್ಲೆಟ್ನಂತೆ. ಈಗ 2 ಚದರ ಮೀಟರ್ ಇತ್ತಂತಂದ್ರೆ 2 ಸ್ಕ್ವೇರ್ ಮೀಟರ್ ಇತ್ತಂದ್ರೆ 2 ಟ್ಯಾಬ್ಲೆಟ್ ಹಾಕಿ ಮುಚ್ಚಿಬಿಡ್ಬೇಕು ಸರ್. ಇದರಲ್ಲಿ ಅದು ಯಾವಾಗ ಒಳಗಡೆ ತೇವ ಇರ್ತದೆ ಸರ್, ತೇವಕ್ಕೆ ಯಾವಾಗ ಎಕ್ಸ್ಪೋಸ್ ಆದಾಗ ಫಾಸ್ಫೀನ್ ಗ್ಯಾಸ್ ರಿಲೀಸ್ ಆಗ್ಬಿಟ್ಟು ಕಂಪ್ಲೀಟ್ ಗ್ಯಾಸ್ ಎಲ್ಲ ಪಸರಿಸ್ಕೊಂಡು ಒಳಗಡೆ ಎಲ್ಲ ಸತ್ತೋಗ್ತವೆ. ಸೊ ಈ ರೀತಿಯಾಗಿ ಇರ್ತಕ್ಕಂಥ ಒಂದು ಹುತ್ತವನ್ನು ನಾವು ಅದನ್ನು ಕೀಟದ ಒಂದು ಏನು ಸಂಖ್ಯೆ ಅಲ್ಲಿರುತ್ತೆ ಅದನ್ನು ನಾವು ನಿರ್ನಾಮ ಮಾಡದೆ ಹೊರತು ಅದನ್ನು ಹಾಗೆ ಇಟ್ಟರೆ ಡೆಫಿನೆಟ್ಲಿ ಮತ್ತೆ ಬರೋದೇ ಸರ್. ಈಗ ಕಬ್ಬಿನ ಬೆಳೆಯಲ್ಲಿ ವಿಶೇಷವಾಗಿ ಬಂದಾಗ ಎಲ್ಲೋ ಒಂದು ಸ್ವಲ್ಪ ನೋಡಿದಾಗ ಅಲ್ಲಿ ಕಬ್ಬು ಒಣಗಿದೆ ಯಾಕಂತ ಕೇಳಿದಾಗ ರೈತರು ಹೇಳೋದು, ಇಲ್ಲರಲ್ಲಿ ಗೊರಲು ಎತ್ತದ ಕಬ್ಬು ಒಣಗಿಬಿಟ್ಟಿದೆ ಅಂತ ಹೇಳ್ತಾರೆ. ಅಂಥ ಪ್ರಯತ್ನದಲ್ಲಿ ಏನು ಮಾಡಬೇಕು, ಅಲ್ಲಷ್ಟೇ ಗೊರಲು ಎತ್ತಿರುತ್ತೆ ಅಲ್ಲಷ್ಟೇ ಟ್ರೀಟ್ಮೆಂಟ್ ಮಾಡ್ಬೇಕಂತೀರ ಅಥವಾ ಸುತ್ತಮುತ್ತು ಕಬ್ಬಿನ ಬೆಳೆಗೆ ಮತ್ತೆ ಅದು ಪಸರಿಸುವ ಸಾಧ್ಯತೆ ಇರುತ್ತೆ? ಇಲ್ಲ ಸರ್, ಅಲ್ಲಷ್ಟೇ ನಿಮಗೆ ಗೊರಲೆ ಕಂಡಾಗ ಅಲ್ಲಷ್ಟೇ ನಾನು ಕ್ಲೋರೋಪೈರಿಫಾಸ್ ಅಂತ ಏನು ಹೇಳಿದ್ನಲ್ಲ, 2.5 ml ಪ್ರತಿ ಲೀಟರ್ ನೀರಿಗೆ ಸೊಲ್ಯೂಷನ್ ಮಾಡಿಕೊಂಡು ಆ ಭಾಗಕ್ಕಷ್ಟೇ ಬುಡಕ್ಕೆ ಹಾಕಬೇಕು. ಹಾಕೋ ಕಾಲಕ್ಕೂ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸ್ಬೇಕು. ಏನಪ್ಪ ಅಂತಂದ್ರೆ ಹಾಗೆ ನಾವು ಹಾಕಿಬಿಟ್ರೆ ಸೋರ್ಕೊಂಡು ಹೋಗ್ಬಿಡುತ್ತೆ. ಸೊ ಏನು ಬಾಧೆಗೊಳಗಾಗ್ತಕ್ಕಂಥ ಆ ಭಾಗದಲ್ಲಿ ಏನು ಗಿಡಗಳಿಗೆ ಸ್ವಲ್ಪ ಮಣ್ಣು, ನಾವೇನು ಪಾತಿ ಅಂತ ಹೇಳ್ತೀವಿ, ಸ್ವಲ್ಪ ಮಣ್ಣನ್ನು ತೆಗೆದು ಹಾಕ್ತಕ್ಕಂಥ ಕೆಮಿಕಲ್ ಹೀರ್ಕೋಬೇಕು, ಹಿಂಕೋಬೇಕು ಅಲ್ಲಿ. ಸೊ ಹಾಗಾಗಿ ಸ್ವಲ್ಪ ಮಣ್ಣನ್ನು ತೆಗೆದು ಸುತ್ತಮುತ್ತ ಈ ಕೆಮಿಕಲ್ ಹಾಕ್ಬೋದು. ಇಲ್ಲ ಕೆಲವರು ಸರ್ ಹುಡುಕ್ಯಾಂಡು ಹೋಗೋದು ಕಷ್ಟ, ಹೊಲ ತುಂಬ ಹಾಗೆದ ಅಂತಂದರೆ ನಾರ್ಮಲಿ ಎಲ್ಲ ರೈತರು ಕಬ್ಬಿಗೆ ಸ್ವಲ್ಪ ಡ್ರಿಪ್ ಇರಿಗೇಷನ್ ಮಾಡ್ತಾರೆ. ಈ ಡ್ರಿಪ್ ಇರಿಗೇಷನ್ ಮಾಡ್ತಕ್ಕಂಥ ನಾರ್ಮಲಿ ಡ್ರಿಪ್ ಇರಿಗೇಷನ್ಗೆ ಈ ಫರ್ಟಿಲೈಸರ್ನು ಅಪ್ಲೈ ಮಾಡ್ತಾರೆ ಸರ್, ಥ್ರೂ ಡ್ರಿಪ್ಪರ್ಸ್. ಆ ಫರ್ಟಿಲೈಸರ್ ಮಾಡ್ತಕ್ಕಂಥ ಒಂದು ಏನು ಟ್ಯಾಂಕ್ ಏನು ಮಾಡಿರ್ತಾರೆ ಸಿಮೆಂಟಿಂದು, ಅದರಾಗೆ ಈ ನಮ್ಮ ಕೆಮಿಕಲ್ನ ಮಿಕ್ಸ್ ಮಾಡ್ಕೋಬಹುದು. ಬೇಕಾದ್ರೆ ಆ ಕೆಮಿಕಲ್ ಜೊತೆಗೆ ಡ್ರಿಪ್ ಮುಖಾಂತರ ಬಿಟ್ಟರೆ ಬಹಳ ಎಫೆಕ್ಟಿವ್, ಆಮೇಲೆ ಫಾಸ್ಟ್ ಆಗುತ್ತೆ, ಹೊಲದ ತುಂಬಾನು ಕ್ರಾಪಿಗೂ ಟಚ್ ಆಗುತ್ತೆ. ಹೌದೌದು, ಎಲ್ಲ ಹೊಲದ ಎಲ್ಲ ಬೆಳೆಗಳಿಗೂ ಸಹಿತ ಆಗ್ಬಿಡುತ್ತೆ ಸರ್. ಯಾಕಂತಂದ್ರೆ ನಾವು ಒಂದ್ ಕಡೆ ಮಾಡಿದೆ ಒಂದ್ ಕಡೆ ಬಿಟ್ಟ ಅಂತಂದ್ರೆ ಮತ್ತೆ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಿಂಗಾಗಿ ಡ್ರಿಪ್ ಮೂಲಕ ನಾವು ಇದನ್ನ ಹೇಳ್ತೀವಿ. ಇಲ್ಲ ನಾನು ಕೆಮಿಕಲ್ ಬೇಡ, ನಾನು ಆರ್ಗ್ಯಾನಿಕ್ ಮಾಡ್ತೀನಿ ಸಾವಯವದ ತಂದ್ರು ಸಹ ಅದೇ ಏನು ನಾನು ಫರ್ಟಿಲೈಸರ್ ಟ್ಯಾಂಕ್ ಅಂತ ಹೇಳಿದ್ನಲ್ಲ, ಅದರಲ್ಲೂ ಸಹಿತ ನಾವು ಮೆಟ್ರೈಜಮ್ ಅನಿಸೋಪ್ಲಿ ಆಗಲಿ, ಈ ಜೈವಿಕ ಶಿಲೀಂದ್ರನಾಶಕ ಅಥವಾ ಬಿವೇರಿಯ ಬ್ಯಾಸಿಯಾನ್ ಅಂತಕ್ಕಂಥ ಜೈವಿಕ ಶಿಲೀಂದ್ರನಾಶಕವನ್ನು 1 ಲೀಟರ್ಗೆ 3 ಗ್ರಾಮ್ನಂತೆ ಅದನ್ನು ದ್ರಾವಣವನ್ನು ತೊಟ್ಟೆಯಲ್ಲಿ ಮಾಡ್ಕೊಂಬಿಡ್ಬೇಕು ಸರ್. ಅದನ್ನು ಸಹಿತ ಆ ದ್ರಾವಣವನ್ನು ನಾವು ನೀರಿನ ಮೂಲಕ ಅಂದರೆ ಡ್ರಿಪ್ ಇರಿಗೇಷನ್ ಮೂಲಕ ಬಿಟ್ಟರೂ ಸಹಿತ ಇದು ತುಂಬ ಚೆನ್ನಾಗಿ ನಿಧಾನ ಆದರೂ ಸಹಿತ ಕಂಟಿನ್ಯೂಸ್ ಆಗಿ ಅಂದ್ರೆ ಕಂಟಿನ್ಯೂಸ್ ಆಗಿ, ಯಾಕಂದ್ರೆ ಅದು ಜೈವಿಕ ಶಿಲೀಂದ್ರ ನಾಶಕ ಇರೋದ್ರಿಂದ ವಾರದಲ್ಲಿ ಒಂದ್ಸಲ ಪ್ರತಿ 15 ದಿವಸಕ್ಕೊಮ್ಮೆ ಇದನ್ನ ಮಾಡ್ತಾರೆ. ಮಾಡಬಹುದು ಸರ್, ಯಾವಾಗ ಅವರು ನೀರು ಕೊಡ್ತಾರ ಅಂತಂದ್ರೆ ನೀರಿನ ಥ್ರೂ ಬಿಟ್ಟರು ಸಹಿತ, ಏನು ಪ್ರತಿ ನೀರಿಗೂ ಸಹಿತ ಕೊಡ್ಬೇಕಂತ ಏನಿಲ್ಲ, ತಿಂಗಳಿಗೊಮ್ಮೆ ನೀವು ಕೊಟ್ಟರು ಸಹಿತ ಸಾಕಾಗುತ್ತೆ. ಈ ಒಂದು ಈ ಜೈವಿಕ ಶಿಲೀಂದ್ರ ನಾಶಕದ ಉಪಯೋಗ ಏನಂತಂದ್ರೆ ಮಣ್ಣಲ್ಲಿ ಇದ್ದು ಬೆಳೀತಕ್ಕಂತ ಮಣ್ಣಲ್ಲಿ ಇದ್ದು ಜೀವಿಸ್ತಕ್ಕಂಥ ಜೀವಾಣುಗಳಿವು. ಸಪೋಸ್ ಈಗ ಗೆದ್ದಲು ಅದಕ್ಕೆ ದಾಖಲಿಲ್ಲ, ಗೆದ್ದಲು ತಿನ್ನಲಿಲ್ಲ ಅಂತ ಇಟ್ಕೊಳ್ಳೋಣ, ಮಣ್ಣಿನಲ್ಲಿ ಈ ಜೀವಾಣು ಇರುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಯಾವಾಗ ಮತ್ತೆ ಗೆದ್ದಲು ಅಟ್ಯಾಕ್ ಮಾಡಿದಾಗ ಮಣ್ಣಿನ ಜೊತೆಗೆ ಇದನ್ನು ಶಿಲೀಂದ್ರವನ್ನು ತಿಂದಾಗ ರೋಗ ಬರ್ತವೆ. ಸೊ ಇದು ಒಂದು ಅಡ್ವಾಂಟೇಜ್. ಹೇಗೆ ಇದು ಗೆದ್ದಲು ಅಥವಾ ಗೊರಲೆ ಮೇಲೆ ನಿಮ್ಮಲ್ಲಿ ಏನಾದರೂ ಸಂಶೋಧನೆಗಳು ನಡೀತಾ ಇದ್ದಾವೆ, ಹೇಗೆ ಅಂತಿರ್ತಾವೆ ಕೀಟ ತಜ್ಞರಾಗಿ ಇದು ಬಹಳಷ್ಟು ಹಾನಿಯನ್ನು ಮಾಡ್ತಾ ಇದೆ ನಮ್ಮ ಬೆಳೆಗಳಲ್ಲಿ ಅಂತ ಹೇಳ್ತಾ ಅನಿಸ್ತಾ ಇದೆ ನಿಮಗೆ, ಅಥವಾ ಅಂತ ಹೇಳ್ಕೊಳ್ಳೋಂಥ ಪ್ರಮಾಣದಲ್ಲಿ ಇಲ್ಲ? ಇಲ್ಲ ಸರ್, ನಮ್ಮ ಭಾಗದಲ್ಲಿ ಅಂತ ಹೇಳ್ಕೊಳ್ಳೋಷ್ಟು ಏನು ಇಲ್ಲ, ಯಾಕಂತಂದ್ರೆ ನಮ್ಮಲ್ಲಿ ಬಹುವಾರ್ಷಿಕ ಬೆಳೆಗಳು ಸ್ವಲ್ಪ ಕಡಿಮೆ, ಬೇರೆ ಭಾಗದಲ್ಲಿ ಕಂಪೇರ್ ಮಾಡಿದ್ರೆ ಬಹುವಾರ್ಷಿಕ ಬೆಳೆಗಳು ಕಡಿಮೆ ಇರ್ತಕ್ಕಂಥದ್ದು, ಸ್ವಲ್ಪ ಅಲ್ಪ ಸ್ವಲ್ಪ ತೋಟಗಾರಿಕೆ ಬೆಳೆಗಳಲ್ಲಿ ಈ ರೀತಿಯಾಗಿ ನಾವೇನು ಮಾತಾಡಿದ್ವಿ ಈಗ ಮುನ್ನೆಚ್ಚರಿಕೆಗಳನ್ನು ತಗೊಂಡ್ರೆ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಅಂತಂದ್ರೆ ಮನೆಯಲ್ಲಿ ಈ ಗೆದ್ದಲು ಹುಳುವಿನ ಲಕ್ಷಣಗಳು, ಹಾಗೆಯೇ ಈ ಗೆದ್ದಲು ಹುಳುವಿನ ಹಾನಿಯನ್ನು ಯಾವ ರೀತಿಯಾಗಿ ಮಾಡ್ತದೆ ಮತ್ತು ಇದರ ನಿರ್ವಹಣಾ ಕ್ರಮಗಳು ಏನು ಎಂಬಂಥ ಒಂದು ಮಾಹಿತಿಯನ್ನು ಡಾಕ್ಟರ್ ವಿ ಜಿ ಪೌಲತಿಯವರು, ಎ ಜಿ ಶ್ರೀನಿವಾಸ್ ಕೀಟಶಾಸ್ತ್ರಜ್ಞರು ಇವರೊಂದಿಗೆ ಸಂದರ್ಶನವನ್ನು ಮಾಡಿದರು. ಕೀಟತಜ್ಞರಾದಂತಹ ಡಾಕ್ಟರ್ ಎ ಜಿ ಶ್ರೀನಿವಾಸ್, ಹಾಗೆಯೇ ನಮ್ಮ ಡಾಕ್ಟರ್ ವಿ ಜಿ ಪೌಲತಿ ಇವರಿರುವರಿಗೂ ಧನ್ಯವಾದಗಳು. ಇದುವರೆಗೆ ಗೆದ್ದಲು ಹುಳುವಿನ ನಿರ್ವಹಣಾ ಕ್ರಮಗಳು ಈ ವಿಷಯ ಕುರಿತು ಕೀಟತಜ್ಞರಾದ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ. ಈಗ ಹವಾಮಾನ ವರದಿಯನ್ನ ಕೇಳೋಣ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ ಸೂಚನೆಯಂತೆ ನಾಳೆ ದಿನಾಂಕ 24/9/2025 ಮಳೆಯ ಪ್ರಮಾಣ 10.8 mm ಇರುವ ಸಾಧ್ಯತೆ ಇದ್ದು ಗರಿಷ್ಠ ಉಷ್ಣಾಂಶ 26.5 degrees ಹಾಗೂ ಕನಿಷ್ಠ ಉಷ್ಣಾಂಶ 22.4 degrees Celsius ಇರಲಿದೆ. ಗರಿಷ್ಠ ಆರ್ದ್ರತೆಯ ಮಟ್ಟ 90% ಹಾಗೂ ಕನಿಷ್ಠ ಆರ್ದ್ರತೆಯು 63% ಇರಲಿದ್ದು ಗಾಳಿಯ ವೇಗ 16.3 km ಪ್ರತಿ ಗಂಟೆಯಂತೆ ಚಲಿಸುವ ಸೂಚನೆ ಇದೆ. ಹಾಗೆಯೇ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ನೋಡುವುದಾದರೆ ಸಾಮಾನ್ಯವಾಗಿ ರೈತರಿಗೆ ಸೂಚಿಸುವುದೇನೆಂದರೆ ಬೆಳೆಯ ಸಂರಕ್ಷಣಾ ಕ್ರಮಗಳನ್ನು ಬೆಳಗಿನ ಹೊತ್ತಿನಲ್ಲಿ ಅಂಟಿನ ದ್ರಾವಣದ ಜೊತೆ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಬಹುದು. ಆದ್ದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿಯಿದ್ದಾಗ ಕೈಗೊಳ್ಳಬೇಕು. ಇನ್ನು ಹತ್ತಿ ಬೆಳವಣಿಗೆ ಹಂತದಲ್ಲಿದ್ದು ಹತ್ತಿ ಬೆಳೆಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ 10 grams ಮತ್ತು 19/19/19 ಇದನ್ನು 10 grams ಅನ್ನು ಹೂವು ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಹತ್ತಿಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಲು ಫ್ಲಾನಫಿಕ್ಸ್ 0.25 milliliters ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿ ಬೆಳೆ ಬಿತ್ತಿದ 70-90 days ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 35 kg ಯೂರಿಯಾ ಮತ್ತು 15 kg ಪೊಟ್ಯಾಷ್ ರಸಗೊಬ್ಬರವನ್ನು ಕೊಡಬೇಕು. ಇನ್ನು ತೊಗರಿ ಬೆಳೆಯನ್ನು ಬೆಳೆದ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 grams ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 days ನಂತರ ಮತ್ತೊಮ್ಮೆ ಇದೇ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 50 days ನಂತರ 5-6 cm ಮೇಲ್ಭಾಗದ ಕುಡಿಚಿ ಹುಟ್ಟುವುದು ಹಾಗೂ 10 grams 19/19/19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚುವುದು. ತೊಗರಿಯಲ್ಲಿ ಫೋಮಾ ಎಲೆ ಚುಕ್ಕೆ ಮತ್ತು ಹೂ ಅಂಗಮಾರಿ ರೋಗದ ಬಾಧೆಗಾಗಿ 2 grams ಕಾರ್ಬನ್ ಡೈಜಿಮ್ ಮ್ಯಾಂಕೋಜಮ್ ಸಾಫ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 days 2 times ಸಿಂಪಡಿಸಬೇಕು. ಇನ್ನು ಭತ್ತ ತೆನೆ ಬರುವ ಹಂತದಲ್ಲಿ ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 grams ಕಾರ್ಬನ್ ಡೈಜಿಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 days ಅಂತರದಲ್ಲಿ 2 times ಸಿಂಪಡಿಸಬೇಕು. ಭತ್ತದಲ್ಲಿ ಆನೆ ಕೊಂಬು ಕಣೆ ನೋಣ ಹತೋಟಿ ಮಾಡಲು 2.5 milliliters ಕಾರ್ಬೋಸ್ರಾನ್ 25 EC ಅಥವಾ 1 milliliters ಪ್ರಿಫರೆನ್ 5 EC ಮತ್ತು ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G 1 acre ಎರಚಬೇಕು. ಇನ್ನು ಶೇಂಗಾ ಬೆಳವಣಿಗೆಗೆ ಶೇಂಗಾದಲ್ಲಿ ಸ್ವಡಫೆರ ಹತೋಟಿಗೆ 4 grams ಮೆಟರ್ಜಿಯಂ ರೆಲೈ ಅಥವಾ 0.2 grams ಇಮಾಮೆಕ್ಟಿನ್ ಬೆಂಜೊಯೇಟ್ 5 SG ಅಥವಾ 1 grams ಥಯೋಡಿರ್ ಕಾರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಶೇಂಗಾ ಬೆಳೆಯಲ್ಲಿ ಎಲೆ ಚುಕ್ಕೆ ಮತ್ತು ತುಕ್ಕ ರೋಗದ ಬಾಧೆಗಾಗಿ 2 grams ಕ್ಲೋರೋಥೆಲನಿಲ್ ಕವಚನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 days 2 times ಸಿಂಪಡಿಸಬೇಕು. ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 rupees ಮಾಸಿಕ ಪೆನ್ಷನ್ ಖಚಿತ. 55-200 rupees ಮಾಸಿಕ ಶುಲ್ಕ ನೀಡಿ 18-40 years ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್. ಬಂದಿದ್ದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಪೇಟೆ ಧಾರಣೆ. ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ. ಮೊದಲಿಗೆ ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ. ಹತ್ತಿ ಹೈಬ್ರಿಡ್ 44, ಕನಿಷ್ಠ ದರ 6,310 ಹಾಗೂ ಗರಿಷ್ಠ ದರ 7,516 ರೂಪಾಯಿಗಳು. ಹೆಸರುಕಾಳು ಜವಾರಿ ಸ್ಥಳೀಯ 5,106 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 3,096 ರೂಪಾಯಿಗಳಿಂದ 4,096 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,969 2,049 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 5,689 ರೂಪಾಯಿಗಳಿಂದ 5,899 ರೂಪಾಯಿಗಳು. ತೊಗರಿ ಕೆಂಪು 5,909 ರೂಪಾಯಿಗಳಿಂದ 6,209 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಲಿಂಗಸ್ಕೂರಿನ ಪೇಟೆ ಧಾರಣೆ. ಸೂರ್ಯಕಾಂತಿ ಸೂರ್ಯಪಾನ ಕನಿಷ್ಠ 5,400 ರೂಪಾಯಿಗಳಿಂದ ಗರಿಷ್ಠ 6,325 ರೂಪಾಯಿಗಳು. ತೊಗರಿ 5,850 ರೂಪಾಯಿಗಳಿಂದ 6,050 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಸಿಂಧನೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಹತ್ತಿ ಬನಿ ಕನಿಷ್ಠ 5,700 ರೂಪಾಯಿಗಳಿಂದ 7,150 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ 1,950 ರೂಪಾಯಿಗಳಿಂದ 2,050 ರೂಪಾಯಿಗಳು. ಭತ್ತದ ಆರ್ವೆನ್ಆರ್ ಹೊಸದು 2,100 ರೂಪಾಯಿಗಳಿಂದ 2,400 ರೂಪಾಯಿಗಳು. ಭತ್ತದ ಆರ್ವೆನ್ಆರ್ ಹಳೆದು 2,500 ರೂಪಾಯಿಗಳಿಂದ 2,980 ರೂಪಾಯಿಗಳು. ಅಕ್ಕಿ ಮಧ್ಯಮ 2,650 ರೂಪಾಯಿಗಳು. ಎಳ್ಳು ಕಪ್ಪು 8,860 ರೂಪಾಯಿಗಳು. ಇದುವರೆಗೆ ಮಾರುಕಟ್ಟೆ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರಿನ ಪೇಟೆ ಧಾರಣೆಯನ್ನ ಕೇಳಿದಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:26 ನಿಮಿಷ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಈಗ ಕೇಳಿ ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಣ್ಣ ಚೌಡಕಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. Thank you. ಕಾಡಿ ಜಗೆ ಯಾರು ಅಲ್ಲ ಬಿಡು ನಿನ್ನ ಜೋಡಿ ಜಾತಿ ಬೇಗ ಬಿಟ್ಟಿದ್ದೇನು ಕೋಡಿಯಾಗಿ ಕೋಡಿಯಾಗಿ ದೂರದಲ್ಲಿ ಮೇಲೆ ಸತ್ತ ಸಾರು ಮಾಡಿ ತೂರಿದ್ದಾರೆ ಹಸಿಯಾಗಿ